ಆ ಅನುಭವನ ಸ್ವಲ್ಪ ಹೇಳಿ. ಈಗ ಅಡಿಕೆ ಸುಲಿಯುವುದೆಲ್ಲ ಹೇಗೆ? ಅಡಿಕೆ ಚಲೋದಂತ ಹೇಳಿದ್ರೆ ಅಂದ್ರೆ ನಮ್ಗೆ ಅದ್ ಅವಾಗ ಸಂಸಾರದ ಭಾರ ಅಷ್ಟು ನಮ್ಗೆ ಗೊತ್ತಾಗಲ್ಲ ಸರ್. ಅಂದ್ರೆ ಮನೆಯವ್ರು ದುಡಿತಿದ್ರು, ನಾವಿಂಗೆ ಮನೆ ಬದಿಗೆ ಅಡಿಗೆ ಮಾಡ್ಕೊಂಡು ಉಳ್ಕೊಂಡೆ, ಮಕ್ಕಳಿಗೊಂದು ರೆಡಿ ಮಾಡ್ಕೊಂಡೆ, ಊಟ ಗೀಟ ಮಾಡ್ಕೊಂಡು ಅದ್ರ ಬಗ್ಗೆ ಸಣ್ಣ ಪುಟ್ಟ ಮಾಡ್ತಿದ್ದೇವೆ. ಇಡೀ ಜೊಬ್ಬದ್ರಿ ಮನೆಯವ್ರು ದುಡ್ಡು ಕೊಲ್ಲಮ್ದು, ಇಡೀ ಜೊಬ್ಬದ್ರಿ ನನ್ನ ಮೇಲೆ ಬಿತ್ತು. ಅವಾಗ ನಾನು ಉಪಯೋಗಿಸುತ್ತಲ್ಲಿ ಅಂತ ಕೇಳಿದ್ರೆ ದುಡ್ಡೆಲ್ಲ ನನ್ನ ಹತ್ರ ಅವಾಗೆ, ಮನೆಯವ್ರಿಗೆ ಐದು ಮೂರ್ ನಾಲ್ಕು ಲಕ್ಷ ರೂಪಾಯಿ ಖರ್ಚು ಮಾಡಾನೆ ಮನೆಯವರಿಗೆ, ಆ ಟೈಮ್ಗೆ ಎಂತ ಮಾಡೋದಂತ ಹೇಳಿ ಹಂಗೆ ಗಾಳಿ ಆಗದೆ ಸರ್. ದುಡುವರು ವರ್ಷದಲ್ಲೇ ಒಂದ್ ತಿಂಗಳ ಮನೇಲಿ ಇರುವರಲ್ಲ ಅವರು, ಆದ್ರೆ ನಮ್ಗೆ ಅಲ್ಲಿ ಚಲೋ ನೋಡ್ಕೊಂತಿದ್ರು. ಆದ್ರೂ ಈಗ ಸ್ವಲ್ಪ ಓಡಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿ ನಾ ಕಳಿಸಿದ್ರು. ಹೆಂಗದಲ್ಲಿ ಲೋನ್ ಮಾಡಿದ್ನಲ್ಲ ನಾನು, ಅದು 7 ಲಕ್ಷ ರೂಪಾಯಿ ಲೋನ್ ಮಾಡ್ಕೊಂಡು ಲ್ಯಾಪ್ಟಾಪ್ ತಕೊಂಡು ಹುಡುಗಿ ಕೊಟ್ಟೆ. ಇಬ್ರು ಕಲಿತಿದ್ದಾರೆ, ಒಬ್ಳು ಸೆಕೆಂಡ್ ಇಯರ್, ಒಬ್ಳು ಡಿಗ್ರಿ ಮೂರನೇ ವರ್ಷ ಅಂತ ಹೇಳಿ ಕಣ್ಣ ಕಡೆಗೆ ಅಂತ ಮಾಡಿದೆ ಸರ್. ಆ ದುಡ್ಡು ಲ್ಯಾಪ್ಟಾಪ್ ತಕೊಂಡೆ ಒಂದು, ಮತ್ತೆ ಉಳಿದ ಒಂದ್ ಲಕ್ಷ ರೂಪಾಯಿ ಉಳಿತಾವ್ರಲ್ಲಿ, 1 ಲಕ್ಷ ರೂಪಾಯಿ ಇಟ್ಟುಕೊಂಡೆ. ಅದು ಬಂಗಾರ ಬಿಡಿಸೋದ ಎಂತ ಮಾಡೋದಂತ ಅಲ್ಲಿ ಹೊಳಿತಿರ್ತು. ಹಂಗೆಂತ ಮಾಡಿದ್ ಬಂಗಾರ ಬಿಡಿಸಿದ್ರೆ ಮತ್ತೆ ನಾ ಸಂಸಾರಕ್ಕಾಗಿ ಮತ್ತೆ ಅದಿಡ್ಬೇಕಲ್ಲ ಅದ ಅಂತ ಹೇಳಿ ಇದ್ದಿ 1 ಲಕ್ಷ ರೂಪಾಯಿ ಇಟ್ಟುಕೊಂಡೆ. ಹಂಗೆ ನಾವೊಂದು ತಂದಿನ್ನೇ ಚಾಲು ಮಾಡಿದ್ರೆ ಹೆಂಗೆ ಅಂತ ಹೇಳಿ ಇದ್ರ ಬಗ್ಗೆ ಎಲ್ಲ ಕೇಳಿದೆ ಜನರು ಕೊಡಿ. ಆದ್ರೂ ಎಲ್ಲ ಲಾಸ್ ಲಾಸ್ ಅಂತ ಹೇಳಿದ್ರು. ಲಾಸ್ ಅಲ್ಲಿ ಎಂತಾಗ್ಲಿ, ನಾ ಮಾಡ್ದಿದ್ರೆ ನಂಗೆ ಕೊಡಿ ಹೇಳೋಕೆ ಆಗುದಲ್ಲ ಮ್ಯಾನೆ, ನಂದ್ರೆ ನನ್ನ ಮಕ್ಕಳಿಗೆ ಹೆಂಗ್ ಮುಂದ್ ಕಲ್ಸ್ಕೊಂಡು ಹೋಗೋದು ಅಂತ ಹೇಳ್ಕೊಂಡೆ. ನಾನು ಇದು ಮಾಡಿದೆ, ಇದು ಮಾಡ್ಕೊಂಡು ಕಡೆಗೆ ಸರ್ ಹತ್ರ ಎಲ್ಲ ಕೇಳ್ಕೊಂಡೆ ಮಾಡಿ. ಆದ್ರೂ ಸರ್ ಹತ್ರ ಎಲ್ಲ ಹೇಳಿದ್ರು ನವೀನ ದುಡ್ಡು ಅಮೌಂಟ್ ಎಲ್ಲ ರಾಶಿ ಬೇಕಾಗ್ತದೆ ಅಂತ ಹೇಳಿದ್ರು. ಜನರು ಕೊಡಲಿಕ್ಕೆ ನಿನ್ನ ಹತ್ರ ಆಗುದಿಲ್ಲ ಅಂತ. ಯಾರು ಬ್ಯಾಂಕ್ ಮ್ಯಾನೇಜರ್ ಇವ್ರು ಹರಿತೇಶ್ ಅಂತ ಹೇಳಿ, ಅವರು ಒಳ್ಳೆ ಇದು ಮಾಡಿದ್ರು ನಮ್ಗೆಲ್ಲ ಮಾಹಿತಿ ಕೊಟ್ಟು. ಈ ಟೈಮ್ ಇದು ಇದ್ರ ಬಗ್ಗೆ ಹೀಗ್ ಮಾಡಿ ಹಿಂಗ್ ಮಾಡಿ ಎಲ್ಲ ಅಂತ ಹೇಳಿದ್ರು. ಅವ್ರು ಹೇಳಿದ ರೀತಿನೇ ಮಾಡಿದೆ. ಸ್ವಲ್ಪ ಈಗ ಮೀನು ಸಾಕಣೆ ಬಗ್ಗೆ ಮಾತನಾಡುವ, ಇದಕ್ಕೆ ಒಂದು ಕೊಳ ನಿರ್ಮಾಣ ಮಾಡ್ಕೊಂಡು ಮಾಡಿರೋದ ಹೇಗೆ? ಇದು ಅಂದ್ರೆ ಒಂದು ಪಂಜರ ಅಂದಿರ್ತದೆ ಗೂಡು, ಗೂಡು ಆ ಗೂಡಿಗೆ 1200 ಮೀನ್ ಬಿಟ್ಟಿದೆ. 1200 ಮೀನಿಗೆ ಕೆಲ ಮಂದಿ ಹಿನ್ನೀರಿನಲ್ಲಿ ಬಿಡೋದ ಪಂಜರ ಮಾಡೋದು ಹೊಳೆದಲ್ಲಿ, ಹೊಳೆ ಅಂದ್ರೆ ನೀರ್ ಗರ್ಗರ ಸಮಸ್ಯೆ ಇಲ್ಲ. ಅಂದ್ರೆ ಮನೆ ಪಕ್ಕನೆ ಹೊಳೆ ಇದೆ, ಮನೆ ತಂಡುಕುಳಿ ಹೊಳಿ, ದೇವಿಗೆ ತಂಡುಕುಳಿ ಅರ ಸೇಮ್ ಇದೆ ಅಂದ್ರೆ ಹೊಳಿ ಪಕ್ಕನೆ. ಅದ್ರಲ್ಲಿ ಪರ್ಮಿಷನ್ ತಗೋಬೇಕು ಇಲ್ಲಿ ಪಂಜರ ಮಾಡ್ತೀನಿ ಅಂತ. ಅದು ಪರ್ಮಿಷನ್ ಪಂಚಾಯತಿ ಹೋಗಿ ಅನ್ವೇಷಿ ಮಾಡ್ಬೇಕಾಗ್ತದೆ ಸರ್. ಅಂದ್ರೆ ನಾವು ಇಲ್ಲಿ ಇರುವುದು ಅಂದ್ರೆ ವಾತ್ಸವ್ಯ ಎಲ್ಲ ಮಾಡ್ಬೇಕಾಗ್ತದ. ಅಂದ್ರೆ ನಾವು ಇರೋದಿಲ್ಲ, ಒಬ್ಬರು ಕೆಲವು ಮಂದಿ ಬಾಡಿಗೆ ಎಲ್ಲ ಇರ್ತಾರಲ್ಲ ಅದು ಆ ಲೆಕ್ಕ ಅಲ್ಲ. ಅಂದ್ರೆ ಮಾಡ್ಬೇಕಾಗ್ತದೆ ಅಂದ್ರೆ ಲಾನಿಗೆ ಎಲ್ಲ ಬೇಕಾಗ್ತದೆ. ದುಡ್ಡು ಕಟ್ಟೋದೇನಿಲ್ಲ ಅದಕ್ಕೆ, ಪಂಚಾಯತ್ ಅಷ್ಟು 100 ಎಷ್ಟು ತಕೊಂಡ್ರೆ ಇದ್ರದ್ದು ಅಷ್ಟೇ, ಹೆಚ್ಚೇನಿಲ್ಲ ಅದಕ್ಕೆಲ್ಲ ದುಡ್ಡು ಕೊಟ್ಟು. ಪಂಜರ ನಿರ್ಮಾಣ ಮಾಡೋದು ಹೇಗೆ? ಪಂಜರ ಅಂದ್ರೆ ಏನದು? ಅದು ರಾಡ್ ಹಾಕಿ ಬಲಿ ಹಾಕಿ ಇವರೇ ಸರ್ ಎಲ್ಲ ಮಾಡ್ಕೊಟ್ಟಿದ್ರು. ಎಷ್ಟು ದೊಡ್ಡದು ಅದು ಪಂಜರ? ಇಲ್ಲಿಂದ ಸುಮಾರು ದೊಡ್ಡದಾಗ್ತದೆ, 20 ಫುಟ್ ಪೈಪ್. 20 ಫೀಟ್ ಬೈ 20 16 ಏನಿರ್ಬೇಕು ಸರ್ ಅದು? 20 16 ಫೀಟ್ ಅದು ಅದರಲ್ಲ ಬಿಟ್ಟಿದೆ. ಎಷ್ಟು ಖರ್ಚು ಬರ್ತದೆ ಅದಕ್ಕೆ? ಅದಕ್ಕೆ ಸುಮಾರು ಮಾಡೋಕ್ ಹೋದ್ರೆ ಸರ್ 1.5 ಲಕ್ಷ ಬೇಕಾಗ್ತದೆ. ಕಡಿಮೆ ಮತ್ತೆ ಪುಡ್ಡಿಗೆ 1 ಲಕ್ಷ ಮ್ಯಾನ್ ಬೇಕಾಗ್ತದೆ ಸರ್. 2.5-3 ಲಕ್ಷ ಬೇಕೇ ಬೇಕಾಗ, 3 ಲಕ್ಷ ಅಂತ ಇಟ್ಕೊಳ್ಳೋದೇ ಸರ್ ಅದಕ್ಕೆ, ಅಷ್ಟು ದೊಡ್ಡ ಖರ್ಚು ಇದೆ ಸರ್. ಈಗ ಒಂದು ಈಗ ನಿಮ್ಮ ಹೊಳೆಯಲ್ಲಿ ನೀರಿನಲ್ಲಿ ನೀವು ಪಂಜರ ಮಾಡಿದ್ರಿ, ಆಮೇಲೆ ಅದಕ್ಕೆ ರೈಲಿ ಎಲ್ಲ ಹಾಕಿಟ್ಟದ, ಎಲ್ಲೂ ಹೋಗೋಕಾಗ, ಆ ರೀತಿ ಮಾಡಿ ಇಟ್ಕೊಂಡ್ರೆ ಒಳಗಡೆ ಮೀನು ಒಳಗಡೆ ಇದೆ ಅಂದ್ರೆ ಬರ್ತಕ್ಕೆ ನೀರು ಓಡಾಡ್ತದೆ ಸರ್. ಅಂದ್ರೆ ಅದು ಎಲ್ಲೂ ಮಾತ್ರ ಹೊರಗೆ ಒಳಗಡೆ ಹೋಗ್ತಿರ್ತದೆ ನೀರು, ಹೊಳೆ ನೀರಲ್ಲ ಅದು ಮೀನ್ ಬರುದಿಲ್ಲ, ಎಲ್ಲ ಕವರ್ ಬಂದಿದೆ ಅದು. ನಾವ್ ಹಾಕದಷ್ಟೊತ್ತಿಗೆ ಫುಡ್ ಸಿಗ್ತದೆ ಅದಕ್ಕೆ, ಅದೇ ತಿನ್ಕೊಂಡು ದೊಡ್ಡಾಗ್ತದೆ. ಈಗ ಫುಡ್ ಅಂದ್ರೆ ಏನೇನು ಹಾಕ್ಬೇಕು? ಫುಡ್ ಇದು ಇದು ಮೀನ್ ಸಾಂಗಣಿಕೆ ಬಗ್ಗೆ ನಾವು ಅವ್ರು ಇದ್ಕೊಂಡ್ ಮೀನ್ ತಕೊಂಡಿದ್ದಾರೆ, ತರಬೇತಿ ಬೇಕೈತೆ ಅದಕ್ಕೆ. ತರಬೇತಿ ಮಾಡ್ಕೊಂಡ್ರೆ ಅದ್ರಲ್ಲಿ ಅವರೊಂದು ಇವರು ಒನ್ಗೆದ್ದವ್ರು ಸ್ವಲ್ಪ ತರಬೇತಿ ಕೊಟ್ಟಿದ್ರು. ನಾವು ಸಿಸ್ಟರ್ ಸಂಘದಲ್ಲಿ ಇದ್ದೇವೆ. ಏನೇನು ಹೇಳಿದ್ರು? ಅದು ಮೀನ್ ಸಾಕಾಣಿಕೆ ಬಗ್ಗೆ ಅವರು ಹೇಳಿದ್ರು. ನಾವು ಅದರ್ಸೆ ಫುಡ್ ಹಾಕ್ಲಿಲ್ಲ ಇತ್ತು ಸರ್, ಅಂದ್ರೆ ಮೀನ್ ಹಾಕಿ ಬೆಳೆಸಿದೆ. ಅದು ಅವ್ರು ಹೇಳಿದ್ರು ಈ ವರ್ಷ ಸ್ವಲ್ಪ ನೀವು ಮೀನ್ ಎಷ್ಟು ಹಾಕಿದ್ರು ಒಂದೊತ್ತ ಎರಡೊತ್ತರ ಫುಡ್ ಹಾಕ್ಲೇಬೇಕು ನೀವು, ಹಂಗೆ ಮೀನ್ ಬೆಳವಣಿಗೆ ಅದಕ್ಕೆ ಪೌಷ್ಟಿಕ ಆಹಾರ ಅಂತ ಹೇಳಿದ್ರು ಅವರು. ಹಾಗೆ ನಾ ಎಂತ ಮಾಡಿದೆ, ಈ ವರ್ಷ ಆದರ್ಶ ಮೀನ್ ಹಾಕಿದ್ ನಾನು, ಈ ವರ್ಷ ಫುಡ್ ಹಾಕ್ತಿದ್ದಾನೆ ಸರ್. ಎಷ್ಟು ಫುಡ್ ಹಾಕ್ಬೇಕಾಗ್ತದೆ, ಹೇಗೆ ಹಾಕೋದು ಅದು ಹೇಗಂತ ಹೇಳಿದ್ರೆ, ಅದಕ್ಕೆ ಫುಡ್ ನನಗೆ ಅದ್ಮ ಸಿಕ್ಕುದಿಲ್ಲ. ಅದ್ರ ಲೆಕ್ಕದಲ್ಲಿ ಒಂದು 1 ಕೆಜಿ ಬೆಲ್ಲದ ಕಡ್ಗೆ 1 ಕೈಡ್ಗೆ 1 ಟೈಮ್ ಹಾಕ್ತೇವೆ, ಬೆಳಿಗ್ಗೆ 1 ಕೈಡ್ಗೆ ಹತ್ತು 1,000 ಮೀನಿಗೆ. ಆದ್ರೆ ಮೀನು ಕೊಚ್ಕೊಂಡ್ರೆ ಅದ ತಿನ್ನೋದೆಲ್ಲ ಕಾಣ್ತದ ನಮ್ಗೆ, ನಾ ಅದು ತಿನ್ನೋದ ತನಕನು ಹಾಕ್ತಿರ್ತೆ, ಅದು ಬೇಡ ಅದನ್ನ ಬಿಡ್ತದೆ. ಅವಾಗ ಹಾಕುದಿಲ್ಲ ಸರ್, ಹಂಗೆ ತಂದಿಟ್ಬಿಡ್ತಾರೆ. ದಿವಸಕ್ಕೆ 1 ಸರಿ ಹಾಕುದು, 2 ಸರಿ? ಅದಕ್ಕೆ ದಿವಸಕ್ಕೆ ನಾವು ಆದರ್ಸೆ ಸರಿ, ನನ್ಗೆ ಕೆಲ್ಸ ಕಲೀಲಿ ಸಣ್ಣ ಪುಟ್ಟ ಅಡಿಕೆ ಎಲ್ಲ ಸ್ವಲ್ಪ ನಂದ ನಂಗೆ ಆದರ್ಸ ಆಗ್ಲಿಲ್ಲ ಇತ್ತು. ಆದ್ರೆ ಈ ವರ್ಷ ಸರಿ 4 ಟೈಮ್ ಹಾಕ್ತಿದ್ದೀನಿ, ಹೊಟ್ಟೆ 4 ಟೈಮ್ 8 ಟೈಮ್ ಮೀನು 8 ಟೈಮ್ ಫುಡ್. ಈಗ 1,000 ಮೀನು ಮರಿ ಅಂತ ಬಿಟ್ಟಿದ್ರಿ ನೀವು? 1,200 ಬಿಟ್ಟಿದೆ ಸರ್. 1,200 ಎಲ್ಲಿಂದ ತಗೊಂಬಂದ್ರೆ ಮೀನು ಮರಿ? ಹೌದು, ಹೊನ್ಗೆದಿ. ಹೊನ್ಗೆದೆ, ಹೊನ್ಗೆದಿಂದ ಅಲ್ಲಿದೆ ತರಿಸಿದೆ. ಏನಾದ್ರೂ ಅದರಲ್ಲಿ ವೆರೈಟಿ ತಳಿ ಅಂತ ಏನಾದ್ರು ಉಂಟಾ ಮೀನಲ್ಲಿ ಇಂಥದ್ದೇ ಅಂತ? ಅದು ಕುಯ್ಡಿ ಮರಿ. ಕುಯ್ಡಿ ಮರಿಯಾ? ಅದು ಒಂದೂವರೆ ಕೆಜಿ ಎರಡ್ ಕೆಜಿ ಎರಡ್ ಕೆಜಿ ಮ್ಯಾಲ್ ಬರುವಂತದ ನಮ್ಗೆ ಆದ್ರೆ ಆರ್ ತಿಂಗಳಿಗೆ ಎರಡ್ ಕೆಜಿ ವರೆಗೂ ಬಂದದ ಎರಡ್ ಕೆಜಿ ಒಂದೂವರೆ ಕೆಜಿ ಮೀನು ಮರಿ ಬಿಟ್ಟು ಆರ್ ತಿಂಗಳಿಗೆ ಒಂದೂವರೆ ನಾಲ್ಕು ಇಂಚ್ ಮರಿ ಬಿಡೋದು ಸರ್ ಅದು ನಾಲ್ಕು ಇಂಚ್ ಮರಿಯಿಂದ ನಾವು ಪುಡ್ಡಾಕ್ ಪುಡ್ಡಾಕ್ ಮತ್ತೆ ಮರಿ ಹಾಕ್ತಾ ಇಲ್ಲ ಅದ ನಾವು ಹಾಕದ ಮೀನೇ ದೊಡ್ಡಾಗ್ತದೆ ಮರಿ ಮಾಡುದಿಲ್ಲ ಅದ್ ನಾವ್ ಎಷ್ಟು ಮೀನ್ ಬಿಟ್ಟರು ಅಷ್ಟೇ ಮೀನ್ ದೊಡ್ಡಾಗ್ತದೆ ಎಲ್ಲರೂ ಸಾಯೋದು ಇರ್ತದೆ ಮೀನ್ ಅದ್ರಿಂದ ಸಾಯ್ತದೆ ಅದಂದ್ರೆ ಒಂದು ಆಹಾರ ಮಿಸ್ಟೇಕ್ ಆಗು ಸಾಯೋದಿರ್ತದೆ ನೀರ್ ಮಿಸ್ಟೇಕ್ ಆಗು ಸಾಯೋದಿರ್ತದೆ ಈಗ ಮತ್ತೇನು ಜಾಗದ್ದೇನಾದ್ರು ಸಮಸ್ಯೆ ಮಿಸಿದ್ರು ಅದ್ ಸಾಯ್ದಿರ್ತದೆ ನಿಮ್ಮಲ್ಲಿ ಎಂತ ಸಮಸ್ಯೆ ಬಂದಿದ್ಯಾ ಈಗ ನಮ್ಮಲ್ಲಿ ಏನು ನಮ್ದಲ್ಲಿ ಏನು ಸಮಸ್ಯೆ ಬರಲ್ಲ ಇಲ್ಲ ಏನು ಸಮಸ್ಯೆ ಇಲ್ಲ ನೀರು 1200 ಮೀನು ಮರಿ ಬಿಟ್ಟಿದ್ರಲ್ಲಿ ಎಲ್ಲವೂ ಅಲ್ಲ 1200 ಮರಿ ಬಿಟ್ಟಲ್ಲೇ 1070 ಮರಿ ಸಿಕ್ಕಿದೆ ಅವ್ರು 130 ಮರಿ ಹೋಗಿದೆ ಅಂದ್ರೆ ನೀರನ್ ಸ್ವಲ್ಪ ಓಡಾಟದಲ್ಲೆಲ್ಲರೂ ಒಂದು ಹೆಚ್ಚು ಕಡಿಮೆ ಆಗಿರ್ತದೆ ಮತ್ತೆ ನಾವು ಮೀನ್ ಬ್ಯಾರೆ ಗಿರೆ ಮಾಡೋತ್ತೀಗ ಹಿಡ್ದೆ ಬ್ಯಾರೆ ಮಾಡ್ಬೇಕಾಗ್ತದ ದೊಡ್ಡದ ಬ್ಯಾರೆ ಸಣ್ಣ ಬ್ಯಾರೆ ಅವಾಗೆಲ್ಲ ನೋವುಗಿವಾಗೆ ಸತ್ತದಿರ್ತದೆ ಈಗ ಆಮೇಲೆ ಇದರಲ್ಲಿ ಸ್ವಾಭಾವಿಕವಾಗಿ ಅಲ್ಲೇ ಇರುವಂತಹ ಮೀನು ಮರಿಗಳು ಕೂಡ ಇರ್ತಾವ ಬೇರೆ ತಳಿಗಳು ಬೇರೆ ಅಂದ್ರೆ ಬೇರೆ ಮೀನು ಇರ್ತದೆ ಆದ್ರೂ ಪಂಜರದೊಳಗೆ ಬರುದಿಲ್ಲ ಅದು ಹೊಳೆದಲ್ಲಿ ಇರ್ತದೆ ಹೊರಗೆ ಇರ್ತದೆ ನಮ್ ಪಂಜರ ಅಷ್ಟು ಕಂಡೀಷನ್ ಆಗಿ ಬಂದಾಗಿರ್ತದೆ ಹೊರಗಿನ ಮೀನ್ ಬರ್ತಾ ಇಲ್ಲ ಅದ್ರಲ್ಲಿ ಈ ಪಂಜರ ಅಂದ್ರೆ ಅದಕ್ಕೆ ಮೇಲ್ಗಡೆ ನೆರಳು ಏನಾದ್ರೂ ಬೇಕಾಗ್ತದ ನೆರಳು ಅದ್ ಬಿಸ್ಲೇಬೇಕಾಗ್ತದೆ ಬಿಸ್ಲು ಬೇಯ್ತು ಅಂದ್ಕೊಂಡು ಪರದೆ ಹಾಕ್ತೇವೆ ಅದಕ್ಕೆ ಮುಚ್ಚುಗಡೆ ಮಾಡ್ತೇವೆ ಮ್ಯಾಲೆ ಕಾಗೆಗೆ ಅಂತದೇನು ಬರ್ಬೋದು ಏನೇನು ಬರುದಿಲ್ಲ ಬಾಗಿ ರೌಂಡಿಗೂ ಬಂದ್ ಮಾಡಿ ಹೀಗೆ ಮುಚ್ಚಿಗೆ ಮಾಡ್ಬಿಡ್ತೇವೆ ಮನುಷ್ಯರು ಕೂಡ ನೋಡುದಿಲ್ಲ ಹೊರಗಿನ ನೋಡಬಹುದು ಹೊರಗೊಂದೆ ನೋಡ್ಬೋದಿ ಅದಕ್ಕೆ ನಾನಷ್ಟೇ ಫುಡ್ ಹಾಕೋತಿಗೆ ಮಾತ್ರ ತೆಗೋದು ಅದು ಫುಡ್ ಹಾಕೋತಿಗೆ ಅಷ್ಟೇ ತೆಗೋದಿಲ್ಲ ಅದಂಗೆ ಬೀಸ್ತೆ ಆದ್ರೂ ಮೀನ್ ಹಾಕೋತಿಗೆ ಬಾಲಿ ಎಲ್ಲ ರಾಡಾಗ್ತು ಅಂತ ಹೇಳಿ ನಾನು ಸ್ವಲ್ಪ ಅಡುಗೆ ತಂದು ಮಾಡಿ ಬಾಲಿ ಸ್ವಲ್ಪ ಬಿಡಿಸ್ಕೊಂಡು ಹಾಕ್ತೇವೆ ಆಮೇಲೆ ಬೇರೆ ಏನೇನು ಕಾಯಿಲೆ ಏನಾದ್ರೂ ಬರ್ತದೆ ಇದಕ್ಕೆ ಅದಕ್ಕೆ ಕಾಯಿಲೆ ಏನು ಇದು ಗೊತ್ತಿಲ್ಲ ಎಲ್ಲಾರು ಬಾಲಿ ಗಿಲಿ ತಾಗಿಲ್ಲ ನಮಗೆ ಇವಾಗ ಸತ್ತದ್ರೆ ಅದನ್ನು ಕಾಯಿಲೆ ನಾವು ಇನ್ನೂ ಚೆಕ್ ಏನಿಲ್ಲ ಈ ಮೊದಲು ಕೂಡ ನೀವು ಮಾಡಿದ್ರೆ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಮಾಡಿದೆ ಈ ವರ್ಷ ಮತ್ತೊಂದು ಮಾಡಿದೆ ನಾನು ಅಂದ್ರೆ ತಮ್ಮನವರು ಮಾರ್ಕೆಟ್ ಕೇರಳ ಮಾರ್ಕೆಟ್ ಹಾಕಿದೆ ಕೇರಳ ಅಲ್ಲ ಇದು ಮಡ್ಗಾವ್ ಮಾರ್ಕೆಟ್ ಹಾಕಿದೆ 300,000 ಮಾಡ್ಕೊಂಡ್ ಬಂದು ಕೊಟ್ಟಿದ್ದೆ ಕಡೆಗೆ ಊರಲ್ಲಿ ಒಂದು ಸಾರಿಗೆ ಅದಕ್ಕೆ ಕೇಳ ಒಂದು 50,000 ಬಂದ ಆಗದ ನಂಗೆ ಸ್ವಲ್ಪ ಸ್ವಲ್ಪ ಅದನ್ನ ಹೆಂಗ್ ಸರ್ ತಕೋ ಮಾರಿದ್ರು ಬಟ್ 3.5 ಲಕ್ಷ ಹಿಡಿದಲ್ಲ ಸ್ಥಳೀಯವಾಗಿ ಲೋಕಲ್ ಆಗಿ ಹಿಡಿದು ನೀವು ಮಾರಾಟ ಮಾಡ್ತೀರಿ ಲೋಕಲ್ ಆಗಿ ನಾವೇ ಸ್ವಂತ ಹಿಡಿದೆ ಮಾರಾಟ ಮಾಡ್ತೀವಿ ಈಗ ಒಂದ್ ದಿವಸಕ್ಕೆ ಬೇಕಾದಷ್ಟು ಒಂದೊಂದು 50 ಕೆಜಿ 10 ಕೆಜಿ ಅಂತ ಹೀಗೆ ತಗೊಳ್ಳುದ ಹೇಗೆ ನಾಲ್ಕು ತೆಗಿಲಿಲ್ಲ ಸರ್ ಅಷ್ಟು ಒಟ್ಟಿಗೆ ತೆಗೆದೆ ಒಟ್ಟಿಗೆ ತೆಗೆದೆ ಗಾಡಿ ತುಂಬೆ ಎಷ್ಟು ಕ್ವಿಂಟಲ್ ಅಥವಾ ಎಷ್ಟು ಟನ್ 6 ಟನ್ ಚಿಲ್ಲರೆ ಬಂದಿತ್ತು ಒಂದೇ ಸರಿ ತೆಗೆದು ಯಾರು ತಗೊಂಡೋದ್ರ ಅದನ್ನ ಅದು ತಮ್ಮನವ್ರು ತಕೊಂಡೆ ಮೈದಾ ತಕೊಂಡೆ ಮಡ್ಗಾವ್ ಮಾರ್ಕೆಟ್ ಹಾಕಿದ್ರು ಅವರೇ 3 ಲಕ್ಷ ಮಾಡ್ಕೊಂಡ್ ಕೊಟ್ಟಿದ್ರು ಈಗ ನೀವು ಮಾರಾಟ ಮಾಡ್ಬೇಕಿ ಮಡ್ಗಾವ್ ಮಾರ್ಕೆಟ್ ಆಗಿ ಕೊಟ್ರಿ ಅಂತ ಹೇಳಿರಲ್ಲ ಹೇಗೆ ದುಡ್ಡು ಸಿಗ್ತದೆ ಈಗ ಕಿಲೋ ಲೆಕ್ಕದಲ್ಲ ಹೇಗೆ ಇದು ಅದು ಕೆಜಿ ಲೆಕ್ಕದಲ್ಲಿ ಅದು 2 ಕೆಜಿಗೆ 500 ಹೋಗೋದ 550 ಹೋಗೋದೆ 450 ಹೋಗೋದೆ ಕೆಜಿ ನಿಮ್ಗೆ ಎಷ್ಟು ಸಿಗ್ತದೆ ದೊಡ್ಡ ಸಣ್ಣದ ದೊಡ್ಡ ಸಣ್ಣ ಹೇಗೆ ಸಪರೇಟ್ ಮಾಡೋದು ದೊಡ್ಡ ಸಣ್ಣದ ಅದ್ ನಾವ್ ಇಲ್ಲಿ ತೆಗೋತಿಗೆ ನಾವ್ ನೋಡ್ತಾರ ಅದು ದೊಡ್ಡದ ಯಾವ್ದು ಸಣ್ಣದ ಯಾವ್ದು ಅಂತ ಹೇಳಿ ದೊಡ್ಡದೇ ಬೇರೆ ಒಂದು ಐಟಮ್ ಒಂದು ಐಟಮ್ ತೂಕ ಮಾಡ್ತೇವೆ ಸ್ವಲ್ಪ ಸಣ್ಣದು ಅರ್ಧ ಕೆಜಿ ಒಂದ್ ಕೆಜಿದ್ ಬೇರೆ 2 ಕೆಜಿದ್ ಬೇರೆ ಹಂಗೆ 3/4 ಕೆಜಿ ಬೇರೆ ಅದೇ ಟೈಮ್ ನಲ್ಲಿ ನೋಡಿ 6,000 ತೂಕ ಮಾಡ್ತೇವೆ ಈಗ ಸಣ್ಣದಕ್ಕೆ ಬೆಲೆ ಜಾಸ್ತಿ ದೊಡ್ಡದಕ್ಕೆ 2 ಕೆಜಿ 1/2 ಕೆಜಿ 1 ಕೆಜಿ ಮೇಲೆಲ್ಲ ಬಂದಂಗಾದ್ರೆ ನಮ್ಗೆ ದಂಧಿ ಎಲ್ಲ ಮಾಡ್ಕೊಂಡು ಲಾಸ್ ಇರುದಿಲ್ಲ ಆದ್ರೆ ಚಿಕ್ಕದಾಗ ಬಿಟ್ರೆ 1/2 ಕೆಜಿ 1/4 ಕೆಜಿ ಎಲ್ಲ ಬಂದ್ರೆ ಲಾಸ್ ಆಗ್ತದೆ ಅದ್ ನಮ್ ಫುಡ್ ಹಾಕೋರು ಇರ್ತದೆ ಸರ್ ಅದು ಆಮೇಲೆ ಮೀನ್ ಹಿಡಿಯುದಿಲ್ಲ ಹೇಗೆ ಬಲೆ ಬೀಸುದ ಬಲೆ ಬೀಸುದಲ್ಲ ಅದ ಅದನ್ನ ನಾವ್ ಮ್ಯಾಲ ಮುಚ್ಚಿಗೆ ಎಲ್ಲ ಹಾಕದ್ ತೆಗ್ದಿ ಕೊಂಡ್ಲ ಮಾಡ್ಕೊಂಡೆ ಕೊಂಡ್ಲಿಂದ ತೆಗ್ದೆ ನಾವ್ ದೋಣಿಗೆ ಹಾಕ್ತೇವೆ ಮೇಲೆ ತೆಗಿಬೇಕು ಲಾಸ್ಟ್ ಐಸ್ ಎಲ್ಲ ತಂದು ಇಟ್ಕೊಂಡೆ ಲಾರಿಗೆ ಹಾಕುದಿಲ್ಲ ದೋಣಿಗೆ ಹಾಕಿ ಕಳಿಸ್ತೇವೆ ಅಲ್ಲ ಗಾಡಿ ಮೀನ್ ಗಾಡಿ ಇರ್ತದಲ್ಲ ಆ ಸಣ್ಣ ಗಾಡಿಗೆ ಹಾಕಿ ಐಸ್ ಎಲ್ಲ ನಾವ್ ತರ್ಸ್ಕೊಳ್ತಾರ ಮೀನ್ ತೆಗೋ ಟೈಮ್ ಐಸ್ ಬಾಕ್ಸ್ ಎಲ್ಲ ತರ್ಸ್ಕೊಳ್ತಾರ ನಾವು ಆ ಟೈಮ್ ನಮ್ ದೋಣಿ ಅಂದ್ರೆ ಸ್ವಲ್ಪ ರೋಡ್ ಸ್ವಲ್ಪ ದೂರ ಆಗ್ತದೆ ಮನೆಯಲ್ಲಿ ಇಲ್ಲ ರೋಡ್ ಅಲ್ಲಿ ದೋಣಿದಲ್ಲಿ ಹೋಗ್ಬೇಕಿದ್ರೆ ನಾವ್ ಐಸ್ ಮೀನ್ ಹಿಂಗ್ ತೆಗಿತ್ರ ಹಿಂಗೆ ಐಸ್ ಹೊಡಿದ್ರ ಐಸ್ ಅಲ್ಲಿ ಒಟ್ಟಿಗೆ ಇಟ್ಕೊಳ್ತಾರ ನಾವು ಮೀನ್ ತೆಗೋದು ಐಸ್ ಅಲ್ಲಿ ಹೊಡೋದು ಕಡೆ ಸ್ವಲ್ಪ ದೂರ ತಕೊಂಡೋಗ ಕೆಜಿ ಮಾಡಿ ಬಾಕ್ಸ್ ತುಂಬಾ ಗಾಡಿ ಹಾಕೋದು ಈಗ ನಿಮ್ಮ ಮನೆಗೂ ಮತ್ತು ಈ ಒಂದು ಕೆಜಿ ಇಡುವ ಜಾಗಕ್ಕೂ ಎಷ್ಟು ದೂರ ಆಗತ್ತೆ ಸರ್ ಸುಮಾರು ದೂರ ಎಷ್ಟು ದೂರ ಒಂದು 30-40 ಮೀಟರ್ ದೂರ ಆಗುತ್ತೆ 40 ಮೀಟರ್ ದೂರ ಇದೆ ಸೊ ಪ್ರತಿ ದಿವಸ ಅಲ್ಲಿ ಹೋಗಿ ನೋಡ್ಕೋಬೇಕು ನೀವು ಬೆಳಿಗ್ಗೆ ಒಂದ್ಸರಿ ಬೆಳಿಗ್ಗೆ ಸಂಜೆಗೆ ಎಲ್ಲ ಹೋಗ್ತಾ ಬರ್ತಿರ್ತಾರ ಆದ್ರೆ ರಾಶಿ ಅಂದ್ರೆ ಅಷ್ಟು ದೂರ ಆಗುದಲ್ಲ ಇಲ್ಲಿಂದ ರೋಡ್ಗೆ ಹೋದಷ್ಟು ಆಗ್ತದೆ ಸ್ವಲ್ಪ ಕತ್ಲೆ ಆದ್ಮೇಲೆ ಯಾರಾದ್ರೂ ಬಂದು ಮೀನ್ ತಗೊಂಡ್ ಹೋಗ್ತಾರ ಎಲ್ಲ ಹೋಗ್ತಿರ್ತೀವಿ ಬೀಗ ಏನಲ್ಲ ಅದು ಅಪ್ಪನ್ ಇರುದಿಲ್ಲ ಚಾಕು ಹಾಕಿದ್ರೆ ಮಾತ್ರ ಅಂದ್ರೆ ಮತ್ತೆ ಮಾರಿದ್ಸ ಹೋಗ್ತೇವೆ ಈಗ ತಗೊಂಡು ಹೋಗೋದು ಇದೆಯಾ ಹೇಗೆ? ಇಲ್ಲ, ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಕಟ್ಟು ಗಿಟ್ಟು ಮಾಡ ತಕೊಂಡು ಹೋಗ್ಬೇಕು, ಇನ್ನು ಮಾಡುದಿಲ್ಲ, ಮಾಡುದಿಲ್ಲ, ಅಷ್ಟು ನಂಬಿಕೆ ಇದೆ, ಅಷ್ಟು ನಂಬಿಕೆ ಇದೆ. ಅದಕ್ಕೆ ಮತ್ತೆ ಈಗ ಅದ್ರ ನಾವು ಒಂದು ಮಾಡಿದೆ, ಇವತ್ತು ನಮ್ಮ ಊರ್ಲಿ 10 ಪಂಜರ ಆಗಿದೆ ಸರ್, 10 ಪಂಜರ. ನನ್ಗೆ ಹಿಂಗೆ ಪಕ್ಕದಲ್ಲಿ ಇರ್ತದೆ ಪಂಜರ, ದೂರ ಇರ್ತದೆ. ನಮ್ದೊಂದು ಸ್ವಲ್ಪ ಜಾಗ ಇದೆ ಎಂಬುದು, ನಮ್ಮ ಪಕ್ಕದಲ್ಲಿ 2 ಇದೆ, ಅದ್ರ ಸೊನ್ ಮಾಡಿದೆ, ಈ ವರ್ಷ ಒಂದು ಮಾಡಿದೆ. ಕಡೆ ಅವ್ರದೆಲ್ಲ ಸ್ವಲ್ಪ ಮುಂದ್ ಮುಂದೆ ಲೈನ್ ಸೀರಿ ಇದೆ ಅತ್ಲಾಗಿ. ಈಗ ವರ್ಷದ ಯಾವ ಸಮಯದಲ್ಲಿ ಮೀನು ಬರಿ ಬಿಡೋದು? ಮೀನು ನವೆಂಬರ್ ಡಿಸೆಂಬರ್, ನವೆಂಬರ್ ನಲ್ಲಿ ಬಿಟ್ಟು ನೆಕ್ಸ್ಟ್ ಏಪ್ರಿಲ್ ಗೆ ಜೂನ್ 15 ಹೋದ್ರೆ ಅಂದ್ರೆ ಹಳ್ಳ ಬರ್ತದೆ, ನಮ್ಮಲ್ಲಿ ಹಳ್ಳ ಬರ್ತದೆ, ಹಳ್ಳ ಬರ್ತಲ್ಲ, ಮಳೆ ಬಂದ್ರೆ ನೀರು. ಅದ್ರಕ್ಕು ಮೊದ್ಲು ಸತ್ರೆ ಮತ್ ಸಿಹಿ ನೀರು ಮತ್ತೆ ನೀರಿನ ಸಮಸ್ಯೆ ಸಾಯಿದಿರ್ತದೆ. ಉಪ್ಪು ನೀರು ಸೇರ್ಕೊಳ್ತದ? ಉಪ್ಪು ನೀರು ಬರ್ತದೆ ನಮ್ಗೆ, ಉಪ್ಪು ನೀರಲ್ಲಿ ಹೌದು. ನವೆಂಬರ್ನಿಂದ ಉಪ್ಪು ನೀರು ಶುರು ಆಗ್ತಲ್ಲ, ಉಪ್ಪು ನೀರಿಗೆಲ್ಲ ಚಲೋ ಆಗ್ತದೆ. ಆಮೇಲೆ ನೀರ್ ಕಮ್ಮಿ ಆಗುದಂತಿಲ್ವಾ ಬೇಸಿಗೆಯಲ್ಲಿ? ಬೇಸಿಗೆ ಕಡಿಮೆ ಆದ್ರೆ ನೀರ್ ತುಂಬತ್ತ, ನಮ್ ಪಂಜರ್ ನೀರ್ ಕಡಿಮೆ ಆಗ್ತಿಲ್ಲ, ಅಲ್ಲ ದೇಹತ್ತಿ ನೀರು ಇದೆ, ಅಲ್ಲ ಆಳ ಇದೆ, ಹೊಂಡ ಇದೆ. ಈ ಹೊಂಡ ಎಷ್ಟು ಆಳ ಇದೆ? ಅಲ್ಲಿ 3-4 ಆಳು ನೀರಿದೆ, ನೀರು ಫುಲ್ ಇದೆ ಅಲ್ಲಿ ಸರ್. ಆಮೇಲೆ ಈಗ ಮೀನು ಸಾಕಣೆ ಮಾಡೋದು ನಿಮ್ಗೆ ಲಾಭದಾಯಕ ಅಂತ ಹೇಳಿರಿ ನೀವು. 1,200 ಮೀನು ಮರಿ ಬಿಟ್ರೆ ನಿಮ್ಗೆ 6 ಟನ್ ಅಷ್ಟು ಇಳುವರಿ ಸಿಗ್ತದೆ, ಎಷ್ಟು ಆದಾಯ ಬರ್ತದೆ? ಅದೇ ನನ್ಗೆ ಆದರ್ಶ ಅಂದ್ರೆ ಮೀನು ಮತ್ತೆ ದೊಡ್ಡಾಗೋದಿತ್ತು, ಅದ್ರಲ್ಲಿ ಸ್ವಲ್ಪ ಸಣ್ಣದಲ್ಲಿ ಸಿಕ್ತು, ಅದ್ರೊಂದು 3.5 ಲಕ್ಷ ಆಯ್ತು ನನ್ಗೆ ಸರ್. 3.5 ಲಕ್ಷ ಖರ್ಚು ಎಷ್ಟು ಬಂದಿರ್ಬೋದು? ಖರ್ಚು ಒಂದು 2-3 ಆಯ್ತು ಸರ್. 2-3 ಹೆಚ್ಚು ಕಮ್ಮಿ 1-1.5 ಲಕ್ಷ ನಿಮ್ಗೆ ಲಾಭ ಇದೆ. ಅಂದ್ರೆ ಅದೇನಾಗ್ತದೆ ಸರ್, ಮೀನ್ ಮೇಲೆ ಮತ್ತೆ ಮೀನೆಲ್ಲ ಕಾಸ್ಟ್ಲಿ ಆದ್ರೆ ಮೀನ್ ಮೇಲೆ ಹೋಗ್ತದೆ, ಸ್ವಲ್ಪ ದೊಡ್ಡ ಅಮೌಂಟ್ ಆಗ್ತದೆ. ನಾವು ಸ್ವಲ್ಪ ಕಡಿಮೆಲೆ ಮೀನೆಲ್ಲ ಸ್ವಲ್ಪ ತಕ ಬಂದಂಗಾದ್ರೆ ನಾವೆಲ್ಲ ಹೋಗಿ ಇದು ಮಾಡ್ದಂಗ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಸರ್, ಈಗ ನವೆಂಬರ್ ನಿಂದ ಜೂನ್ ತನಕ ನಿಮ್ಗೆ ಈ ಕೆಲಸ ಆಯ್ತು, ಉಳಿದ ಸಮಯ ಏನ್ ಮಾಡ್ತೀರಿ ಮಳೆಗಾಲದಲ್ಲಿ? ಮಳೆಗಾಲದಲ್ಲಿ ಸಮಯ ಮನೆ ಕೆಲಸ ಮಾಡ್ಕೊಂಡು ಖಾಲಿ ಇರೋದೇ ಐತ್ಲ ಬೇರೆ ಕೂಲಿಗೋ ಇಂಥದಕ್ಕೆ ಹೋಗುದಿಲ್ಲ. ಕೂಲಿಗೆ ಅಂತ ಹೋಗುದಿಲ್ಲ ಅಂದ್ರೆ ಮನೆಯವ್ರು ಸ್ವಲ್ಪ ಓಡಾಡ್ಲಿಕ್ಕೆ ಆಗುದಲ್ಲ ಅಂತ ಹೇಳಿ ಈ ಬೆಳಿಗ್ಗೆ ಹೋದ್ ಬಂದ್ಕಂಡ್ರೆ ಮತ್ತೆ ಅಲ್ಲಿ ತಂದ್ಕಂಡ ಇಲ್ಲಿ ಖರ್ಚು ಮಾಡೋಕಾಗ್ತದೆ, ನಿಲ್ತಲ್ಲಿ ನಿಲ್ಲು ಓಡಾಡ್ತಾರೆ, ಗಾಳಿ ಆಗೋದಲ್ಲ ಅವರಿಗೆ ಅಂತೇಳಿ ನಾಲ್ಕು ಎಲ್ಲೂ ಹೋಗುದಿಲ್ಲ, ಇದ್ದೇ ಇದ್ದಂದಿಲ್ಲ, ಒಂದ್ 4-5 ತಿಂಗಳು ಹೆಂಗಾರು ಮಾಡ್ತೇವೆ. ಆಮೇಲೆ ಈಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನೀವು ಏನೇನು ಮಾಡ್ತೀರಿ? ಈಗ ಸಾಲ ತಗೊಂಡ್ರಿ ಅಥವಾ ಈ ಮೀನು ಸಾಕಣೆಯನ್ನ ಮಾಡ್ತಾ ಇದ್ರಿ, ಹೌದು, ಸಂಘಕ್ಕೆ ಮೀಟಿಂಗ್ ಎಲ್ಲ ಹೋದಾಕೆಲ್ಲ ಏನ್ ಮಾತಾಡ್ತೀರಿ? ಮೀಟಿಂಗ್ ಎಲ್ಲ ಹೋಗ್ಕೊಂಡು ನಾವು ಇದು ಅಲ್ಲೇ ಇದ್ರ ಬಗ್ಗೆ ಎಲ್ಲ ಮಾತಾಡೋದಲ್ಲ ಅಂತ ಕೇಳಿದ್ರೆ ನಮ್ದು ಉಳಿತಾಯ ಮಾಡೋದು ಮತ್ತೆ ಅಲ್ಲೇನ್ ಅಂತ ಹೇಳ್ಕೊಂಡು ವಾರ ಮೀಟಿಂಗ್ ಅದು ಮೀಟಿಂಗ್ ಸಲಗೆ ಚರ್ಚೆ ಮಾಡ್ಕೊಂಡು ಹಣ ತುಂಬಿಕೊಂಡು ಮಾಡ್ಕೊಂಡ್ಬರ್ತೇವೆ ಸರ್. ಸಂಘಕ್ಕೆ ಸೇರಿದ ಮೇಲೆ ನಿಮಗೆ ಉಪಯೋಗ ಆಗಿದೆ? ಹೌದು, ನನಗೆ ಇಷ್ಟ ನಾ ಬದುಕು ಇದು ಮಾಡೋಣಂದ ಹೇಳಿದ್ರೆ ಮಕ್ಕಳಿಗೆಲ್ಲ ಇದು ಒಳ್ಳೇದಾಗದಂದ್ರೆ ನಾ ಸಂಘದಿಂದಾನೇ ನನಗೆ ಇದ್ದ ದಂಧೆ ಮಾಡ್ಲಿಕ್ಕೆ ಇಟ್ಟು ಯಾರು ಏನು 5 ಪೈಸೆ ಕೊಟ್ಟಾರಿಲ್ಲ, ಸಂಘದಿಂದಾನೇ ತೆಗೆದ ನನ್ನ ಸಂಘದಿಂದಾನೇ ನಾನು ಒಳ್ಳೇದಾದ ಸರ್. ಒಳ್ಳೇದು ನಾಗವೇಣಿ ಮಹಾಬಲೇಶ್ವರ ಅಂಬಿಗ ಅವರೇ, ಮೀನು ಸಾಕಣೆನ ಸ್ವಉದ್ಯೋಗವಾಗಿ ನೀವು ಮಾಡ್ತಾ ಇದ್ರಿ, ತುಂಬಾ ಲಾಭದಾಯಕ ಅಂತ ಮಾತನ್ನು ಕೂಡ ಹೇಳಿದ್ರಿ. ಸ್ಪರ್ಧೆ ಇದೆ ನಿಮ್ಮ ಸುತ್ತಮುತ್ತ, ಇನ್ನಷ್ಟು ಜನ ಹಾಕೊಂಡಿದ್ದಾರೆ, ಆದ್ರೂ ಕೂಡ ನೀವು ಇದನ್ನ ಮುಂದುವರಿಸ್ತಾ ಇದ್ರಿ. ಒಳ್ಳೆಯದು ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಮೀನು ಸಾಕಾಣಿಕೆ ಅನುಭವ ಈ ಕುರಿತು ಕುಮಟಾದ ನಾಗವೇಣಿ ಮಹಾಬಲೇಶ್ವರ ಅಂಬಿಗ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ, ಸಮಯ 7:10 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಾಳೆ 7 ಮೇ 2025 ನಡೆಯಲಿರುವ ನಾಗರಿಕ ರಕ್ಷಣಾ ಸನ್ನದ್ಧತೆಯ ಅಣಕು ಪ್ರದರ್ಶನ ಸುರ್ಖಿಯೋ ಮೇ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಸುದ್ದಿ ವಿಭಾಗದ ಕೊಡುಗೆ. ಅಗ್ನಿಶಮನ್ ಸೇವಾಯ್, ನಾಗರಿಕ ಸುರಕ್ಷಾ ಔರ್ ಗೃಹ ರಕ್ಷಕ್ ಕೆ ಮಹಾನಿದೇಶಕ್ ವಿವೇಕ್ ಶ್ರೀವಾಸ್ತವ್ ಔರ್ ಪತ್ರಕಾರ ಅನಿಮೇಶ್ ಸಿಂಗ್. ನಮಸ್ಕಾರ, ಸುರ್ಖಿಯೋ ಮೇ ಆಪ್ಕಾ ಸ್ವಾಗತ್ ಹೈ. ಆಜ್ ಹಮಾರೆ ಬೀಚ್ ಹೈ ಡೈರೆಕ್ಟರ್ ಜನರಲ್ ಫೈರ್ ಸರ್ವಿಸಸ್, ಸಿವಿಲ್ ಡಿಫೆನ್ಸ್ ಔರ್ ಹೋಮ್ ಗಾರ್ಡ್ಸ್, ಗೃಹ ಮಂತ್ರಾಲಯ, ಶ್ರೀ ವಿವೇಕ್ ಶ್ರೀವಾಸ್ತವ್. ಆಪ್ಕಾ ಸ್ವಾಗತ್ ಹೈ. ಧನ್ಯವಾದ. ಜೈಸಾ ಕಿ ಹಮ್ ಸಬ್ ಜಾನ್ತೆ ಹೈ, ಕಲ್ ಏಕ್ ದೇಶವ್ಯಾಪೀ ಸ್ತರ್ ಪರ್ ಏಕ್ ಮೋಕ್ ಡ್ರಿಲ್ ಕಾ ಆಯೋಜನ್ ಕಿಯಾ ಜಾ ರಹಾ ಹೈ. ಜೈಸಾ ಕಿ ಕಲ್ ಆದೇಶ ಆಯೆ ಥೇ ಗೃಹ ಮಂತ್ರಾಲಯ ಕೆ, ತೋ ಏಕ್ ಜನತಾ ಮೇ ಏಕ್ ಜಾಗರೂಕತಾ ಫೈಲಾನೆ ಕೆ ಲಿಯೆ ಆಪ್ ಕುಚ್ ಬತಾನಾ ಚಾಹೆಂಗೆ ಇಸ್ಕೆ ಬಾರೆ ಮೇ, ಯೇ ಕ್ಯಾ ಹೈ ಬೇಸಿಕಲಿ, ಇಸ್ಮೇ ಹಮ್ ಕ್ಯಾ ಉಮೀದ್ ಕರೇಂ ಕಿ ಜನತಾ ಕೋ ಕ್ಯಾ ಕರ್ನಾ ಹೈ ಇಸ್ಮೇ. देखिए, एक सिविल डिफेंस एक्ट है, वो 1968 में पारित किया गया था. उसको 1962 के जो इंडो चाइना वॉर हुई थी उसके बाद में इस ऑर्गेनाइजेशन का एक गठन किया गया था. थोड़ा मैं उसके बारे में विस्तार में बता भी देना चाहता हूं कि जो 62 में जो हुआ था, तो उसके बाद भारत सरकार ने मेजर जनरल इरविन है यूके के, उनको बुलाया था कि एक ऐसा संगठन का आयोजन किया जाए भारत में जो कि अगर युद्ध में वो जो नागरिक हैं उनको एकजुट कर पाए और एक जो विदेशी ताकत है उनको रेसिस्ट कर पाए अंदर में रह के. तो 68 में सिविल डिफेंस एक्ट पास हुआ था और ये सिविल डिफेंस ऑर्गेनाइजेशन का गठन किया गया था. इसमें बेसिकली ये जो है कि जो देश में 100 आदमी पे एक आदमी वॉलंटियर, ऐसा रेशियो बना के एक वॉलंटियर फोर्स गठन करना था. आज के दिन में करीब भारत में 5,95,000 सिविल डिफेंस के वॉलंटियर हैं, जो कि एक बहुत बड़ी संस्था मानी जाएगी. लेकिन ये जो सिविल डिफेंस है, इसका रोल जो है किसी हॉस्टाइल एक्ट के पहले है, उसके दरमियान है और उसके बाद में भी इसका रोल है. जो 71 के बाद जो वॉर, किसी कोई हॉस्टाइल एक्ट को ऐसा वॉर कोई इंडिया को देखने को नहीं मिला है. तो ये देखा गया कि अभी हम एक बार एक पूरे हिंदुस्तान में एक सामूहिक एक इस तरह का आयोजन करें जो सिविल डिफेंस के पर्सनल को जो करना है. नौ जो सिविल डिफेंस की क्या कार्य है, अगर वो मैं बताना चाहूंगा तो एक कार्य है कि वो प्रिपेयर करता है सिविल एडमिनिस्ट्रेशन को कि एक हॉस्टाइल अटैक हो तो उसको कैसे वो किस तरह से हैंडल करे. दूसरा है जो आदमी है उनको प्रोटेक्ट करना और उनको ट्रेन करना, सिविलियंस को ट्रेन करना और ऑर्गेनाइज करना टू रेसिस्ट हॉस्टाइल अटैक. तीसरा है कि जो डैमेज अगर हो तो उसको मिनिमाइज करें और डैमेज में कैसे रिस्पॉन्ड करें उसके तरफ. पब्लिक मोराल, क्योंकि ये ट्रेंड एक वॉलंटियर फोर्स है तो पब्लिक मोराल हाई रहे. और जो हमारे आर्म्ड फोर्सेज हैं या पैरामिलिट्री फोर्सेज हैं, इनको एक तरह से सपोर्ट कर पाए. तो ये सिविल डिफेंस ऑर्गेनाइजेशन का ये रोल है. तो मॉक ड्रिल में हम ये करना चाह रहे हैं कि इसमें बहुत से अंग हैं. एक तो है कि पहला कि एक वार्निंग मिलना चाहिए कि मतलब कि किस तरह से वार्निंग आएगा जबकि सिविल डिफेंस के जो वॉलंटियर्स हैं वो अपना काम पे हो जाएंगे. तो ये वार्निंग नॉर्मल तौर पे डिफेंस फोर्सेस की तरफ से मिलता है, खास करके एयरफोर्स से. उनकी जो रेडार्स हैं ये कि अगर इनकमिंग मिसाइल हो चाहे एयरक्राफ्ट अटैक हो तो उसकी वार्निंग मिलती है. ये वार्निंग जो है वो फिर कम्युनिकेट किया जाता है सिविल डिफेंस के कंट्रोलर्स के कंट्रोल रूम. नाउ सिविल डिफेंस के जो कंट्रोलर हैं एज पर द एक्ट वो नॉर्मली डिस्ट्रिक्ट मजिस्ट्रेट होते हैं. ये उसके ऊपरी स्तर के किसी को जो राज्य सरकार नॉमिनेट कर सकती है. फिर कंट्रोल रूम से जिस क्षेत्र में डेंजर है तो उस एरिया के लोग को उस तरह से रिएक्ट करना पड़ता है कि जिस तरह का वल्नरेबिलिटी है उस एरिया को उसको ध्यान में रख के. तो आज जो हमारे यहाँ जो नोटिफाइड डिस्ट्रिक्ट्स हैं, 244 नोटिफाइड डिस्ट्रिक्ट्स हैं जो कि सिविल डिफेंस डिस्ट्रिक्ट्स बोले जाते हैं, जो कि वल्नरेबल हैं फ्रॉम ए हॉस्टाइल अटैक पॉइंट ऑफ व्यू. तो वहां पे ये 244 डिस्ट्रिक्ट्स में हम इसका मॉक ड्रिल करेंगे. और ये भी जो आज जो मीटिंग हुई उसमें ये भी बताया गया कि अगर कोई ऐसे डिस्ट्रिक्ट जो छूट गए हैं, जो कि वल्नरेबल हैं लेकिन वो नोटिफाइड नहीं है, तो उनको भी इसमें इंक्लूड किया जा सकता है. अब बाद में इन डिस्ट्रिक्ट्स को हम गृह मंत्रालय के द्वारा इसको नोटिफाई करेंगे. तो ये कार्यक्रम है कल का. तो विवेक जी, क्योंकि इसकी जानकारी जनता के बीच में कल शाम को ही हम कह सकते हैं कि साझा हुई है, तो ये बड़े कम समय में इतने व्यापक तौर पे जो कल एक मॉडल की जाएगी उसकी तैयारी किस तरह से है और कितने हम तैयार हैं, कल एक आम आदमी कितना तैयार है इसके लिए, इसकी क्या जानकारी दे सकते हैं? जैसे मैंने बताया कि इतने व्यापक ढंग से ये काफी सालों बाद ये किया जा रहा है. लेकिन ऐसा नहीं कि ये मॉक ड्रिल पहले नहीं होता था. मैंने ही करीब 4 महीने पहले मैं गोरखपुर गया था तो वहां पे एयर रेड वार्निंग और इवैक्यूएशन इसका मॉक ड्रिल हुआ था सिविल डिफेंस का, और बड़ी अच्छे तरीके से हुआ था, काफी लोगों ने पार्टिसिपेट किया था. तो ऐसा देश में अलग अलग जगह अलग अलग समय पे हो रहा है, लेकिन ये इस बार हम सामूहिक रूप से कर रहे हैं. इसमें इस बार जो है हमारा जो आशय ये है कि जो हमारा कम्युनिकेशन सेटअप है वो सुदृढ़ है कि नहीं वो हम देखें, वो सुचारू है कि नहीं है. नहीं है तो हम उसको तैयार करें. दूसरा, जो वार्निंग है जो हम सायरन की तरफ से देते हैं तो वो सायरन जो है वो काम कर रहा है कि नहीं कर रहा है. नहीं कर रहा है तो हम उसको ठीक कराएं, चाहे नया सायरन लाएं, इसको दूसरा देखना है. तीसरा जब वार्निंग सिग्नल हो गया तो डिपेंडिंग अपॉन कि वहां पे क्या सिविल डिफेंस को लोगों को करना है, मान लीजिए बॉर्डर एरिया है और अगर वार्निंग आए कि मिसाइल आ रहा है चाहे शेलिंग हो रही है, तो फिर उनको ट्रेंचेस में जाके अपना स्थान लेना है, तो ट्रेंचेस साफ है कि नहीं, वहां पर रह सकती है कि नहीं, पानी थोड़ा सा रसद राशन उनके पास है कि नहीं, ये सब का आयोजन है कि नहीं वहां पे, वो देखा जाएगा। फिर अगर उसमें क्षतिग्रस्त हुए कुछ लोग अटैक के तौर पे, तो कैजुअल्टी को रिमूव करना, इंजर्ड को हॉस्पिटल ले जाना, और अगर हॉस्पिटल ओवरवेल्म हो गई कि वहां पे नहीं ले जा सकते हैं, बहुत लोगों को इंजरी हो गई, तो टेम्पररी हॉस्पिटल का स्थापना करना, ये सब रोल है। तो इस तरह से करीब सिविल डिफेंस में 12 सर्विसेज हैं। तो ये करते वक्त हम ये देखेंगे कि देखिए सिविल डिफेंस सेटअप में एक परमानेंट स्टाफ रहता है। जो आज जो मीटिंग हुई तो उसमें कहा गया कि उसमें बहुत बार क्या होता है कि उसमें वैकेंसीज रह जाती है, बहुत दिन से अगर किसी ने ध्यान नहीं दिया तो वो वैकेंसी की भरपाई की जाए उस दरमियान। दूसरे जो गणमान्य व्यक्ति रहते हैं उस एरिया के, उनको वार्डन्स की तरफ पे नियुक्त किया जाता है, जैसे सरपंच हुए, इम्पोर्टेंट हुए, इम्पोर्टेंट डॉक्टर्स हुए जो कि सेवाभावी हों, तो इनको हम एज वार्डन्स करते हैं। और फिर अलग अलग जो अपना ग्रिड बना के इम्पोर्टेंट सेक्टर्स में उसको वो वार्डन की उनको वो दी जाती है। सो दे आर बेसिकली वॉलंटियर है लेकिन रिसोर्सफुल आदमी है और अपनी सेवा देने की इच्छा रखते हैं। फिर उनके अंडर और वॉलंटियर्स रहते हैं तो वो उस तरह से उसमें वो सेवा देंगे। तो अगर वो वार्डन्स अगर हैं कि नहीं है ये उसमें देखा जाएगा, नहीं है तो नए वार्डन्स का को एनरोल किया जाएगा वहां पे। वॉलंटियर्स जो जितने होने चाहिए उतने हैं कि नहीं है, नहीं है तो फ्रेश वॉलंटियर्स हम उनको करें, डिपेंडिंग अपॉन द थ्रेट हम उनको उस तरह की ट्रेनिंग दें, जैसे फायर फाइटिंग की ट्रेनिंग होती है, ट्रांसपोर्ट की ट्रेनिंग होती है, कैजुअल्टी इवैक्यूएशन की ट्रेनिंग होगी। इस तरह से जैसे मैंने कहा कि 12 सर्विसेज जो है जो लिखा हुआ है नामांकित है, तो वो 12 सर्विसेज में वो क्या क्या काम करेंगे। तो बेसिकली हमारा ये आशय इस मॉक एक्सरसाइज का है कि हमको ये पता चले कि कहां कहां हमारे में कमी है उस डिस्ट्रिक्ट में, उस कमी को हम पहले आइडेंटिफाई करें। जब हम एक बार आइडेंटिफाई कर लेंगे उस कमी को तो फिर हम उसकी पूर्ति करने का की कार्रवाई करेंगे। रिक्रूट करना है, अगर आदमी को पोस्ट करना है, इक्विपमेंट की कमी है चाहे किसकी कमी है, वो जब एक बार हो जाए तो इसका कल हम लोग उस तरह से एक फीडबैक लेंगे, फीडबैक को गृह मंत्रालय को दिया जाएगा, उसके हिसाब से फिर आगे की तैयारी की जाएगी। सो इट इज, ये ऐसा नहीं कि कल ही केवल एक दिन का कार्यक्रम है, इट विल बी ए कंटिन्यूअस प्रोसेस। पहला दिन इम्पोर्टेंट रहेगा कि हमको ये बताएगा कि हमारे में क्या कमी है, आगे क्या काम करना है। आपने बड़ी अच्छी जानकारी दी क्योंकि लोगों के मन में यही सवाल आ रहा था कि कल क्योंकि इतने बड़े लेवल पर ये एक मॉडल की जा रही है तो क्या ये एक दिन में कोई संभव है नहीं। जो कमियां आपने जैसे आपने बताया कि कमियां भी आ सकती हैं, कहां कहां पे तैयारी है कहां पे नहीं है, तो उसको ध्यान में रखते हुए आगे भी हम संभावना है कि इस तरह की तैयारियां हम देख सकते हैं, इसमें लोगों की भागीदारी भी रहेगी। हाँ, ये जो हम लोग है ना कल का जो है उसमें हम लोग ने बताया भी कि क्या क्या हम अपेक्षित है कि क्या क्या करने जैसा है, उसमें हमारा एम्बिशन बहुत बड़ा नहीं है। जैसा मैंने पहले भी कहा कि डिटेक्शन ऑफ थ्रेट बाय आर आर्म्ड फोर्सेस, खास करके ये कम्युनिकेशन ऑफ दैट थ्रेट टू द कंट्रोल रूम, सिविल डिफेंस कंट्रोल रूम, कंट्रोल रूम फंक्शन कर रहा है 24/7, वो देखना, अगर नहीं है तो उसको एक जगह स्थापित करना, उसे पुलिस कंट्रोल रूम को भी उस तरह से डुअल यूज हम कर सकते हैं कि पुलिस कंट्रोल रूम को वहां करें, पुलिस कंट्रोल रूम से फिर ये मैसेज पूरे कम्युनिटी को देना थ्रू सायरन, ये देखना। और फिर 3-4 तरह का हम कर रहे हैं, जैसे एक ब्लैकआउट हुआ कि रात को कि अगर एयर वार्निंग है, एयरक्राफ्ट आ रहा है, एनिमी एयरक्राफ्ट आ रहा है, तो ब्लैकआउट का उसका प्रैक्टिस कर सकते हैं। फिर अगर अटैक हुआ, कैजुअल्टी हुआ, तो इवैक्यूएशन का, शेल्टर का। तो इस तरह हम लोगों ने कुछ एक एग्जांपल तौर पे वो बनाया है कि उसमें हमको कल क्या क्या करना है। जी, आपने जिक्र किया अभी कि पंचायत स्तर पर भी लोगों को आपने इसमें शामिल किया है, गांव के सरपंच भी जो लोग सामने खुल के आए हैं कि वो उसमें भाग लेना चाहते हैं, तो कहां से लेके कहां तक किन किन लोगों को इसमें इन्वॉल्व किया जाएगा? स्कूल के बच्चे भी शामिल रहेंगे, एनसीसी के कैडेट भी शामिल रहेंगे, कौन रहेंगे इसमें, थोड़ा विस्तार से बताइए। देखिये, ये वॉलंटियर्स हैं, तो जो सिविल डिफेंस के वॉलंटियर्स हैं ये कोर है जी, वो तो समाज में से आते ही हैं। फिर बाद में जाके जैसे ये इसकी जानकारी देने की, मान लीजिए कि एक मिसाइल थ्रेट आ रहा है, तो पहला तो अगर मिसाइल थ्रेट में क्या करना है, अगर आपको एडवांस नोटिस मिल गया तो उस एरिया को इवैक्यूएट कीजिए। अगर उतना समय नहीं है इवैक्यूएट करने के लिए तो क्या कदम लेना है? तो जैसे स्कूल चिल्ड्रन नहीं है कि भाई लेट जाइए, कान बंद कर लीजिए, जिससे कि अगर नजदीक में चाहे शेल गिरा ये गिरा तो आपको क्षतिग्रस्त होने की संभावना कम रहेगी। तो क्या स्टेप लेना है? तो वो स्कूल चिल्ड्रन, अदर कम्युनिटी में जाके फिर वो अवेयरनेस फैलाएंगे। पहला काम है कि सिविल डिफेंस वॉलंटियर का खुद का ट्रेनिंग, उनका खुद का गठन, फिर वो बाहर में जाके कम्युनिटी अवेयरनेस करना और कम्युनिटी को ऑर्गेनाइज करना टू प्रोटेक्ट देमसेल्व्स। ये जनरल इसका ये रहेगा। ये तैयारियां तो कल होंगी, जो उसका असल रूप देखा जाएगा वो कल देखा जाएगा, पर हमने देखा है कि आज भी कई जगह से खबरें आ रही थी कि स्कूलों में कॉलेजों में बच्चों को ये मॉडल करवाई जा रही है कि छावा आ जाए तो कैसे तैयारी करनी है, क्या कदम उठाने, तो ये क्या आज दिन भर भी तैयारियां हुई है क्या? ऐसा किसी सीडी डिस्ट्रिक्ट को रोक नहीं है कि कल ही करना है, वो जैसे मैंने आपको पहले भी कहा कि पहले भी करते हैं आज भी कर सकते हैं, कुछ कुछ जगह पंजाब में आज भी किया जा रहा है। कल तो एक हम लोग ने इसको एक स्वरूप दिया है जिसमें कि मतलब कि एमएचए नियंत्रित समझिए चाहे सुपरवाइज्ड ये ड्रिल वो कल है, बट हर सीडी डिस्ट्रिक्ट अपने अनुसार अपनी क्षमता देख के और जब भी उसको गए तो ये ड्रिल कर सकता है। और जैसे मैंने कहा कि कल इट इज ए स्टार्टिंग पॉइंट, ऐसा नहीं कि कल करके तीन घंटे में ये मामला खत्म हो जाएगा, कल के बाद सबको एसेस करेंगे एट डिस्ट्रिक्ट लेवल, फिर बाद में चीफ सेक्रेटरी के लेवल पे कि क्या क्या खामियां रही। भविष्य में हमारा तो ये रहेगा कि इसको एक्सरसाइज को हम एक रेगुलर इंटरवल पर दोहराते रहें। हम ये देखते हैं कि कई जैसे हमारे सीमावर्ती क्षेत्र हैं जहाँ पे साइक्लोन वगैरह आपदाएं आती रहती हैं समय समय में, जैसे उड़ीसा हो गया, आंध्र प्रदेश हो गया, तो वहाँ पे खासतौर से क्या आप लोग इस तरह की ड्रिल करते रहते हैं? क्योंकि हमने देखा है कि कम से कम नुकसान होता है, राज्य कहते हैं कि हमने बहुत अच्छी तैयारी करी थी, तो उसमें आपकी क्या भागीदारी रहती है? देखिए सिविल डिफेंस का जैसे मैंने कहा कि रोल दो तरह का रूप है जो अमेंडमेंट हुआ, एक तो है कि अगेंस्ट हॉस्टाइल अटैक, कल का जो हमारा आयोजन है ये प्राइमरीली हॉस्टाइल अटैक के तरफ प्रिपरेशन का है जी। लेकिन डिजास्टर तो होता ही रहता है, तो उसमें भी सिविल डिफेंस के वॉलंटियर्स उसमें करते आ रहे हैं, उसमें एनडीआरएफ भी रहती है, एसडीआरएफ जो स्टेट डिजास्टर वाली फोर्स भी रहती है। तो उड़ीसा में जो है पहले साइक्लोन आता था तो आपने देखा होगा कि काफी कैजुअल्टी रहती थी, लेकिन अब क्या है कि हमारी डिजास्टर प्रिपेयर्डनेस बाय सिविल डिफेंस वॉलंटियर्स बाय अदर एजेंसीज एसडीआरएफ एनडीआरएफ और एनडीएमए इनकी भागीदारी काफी बढ़ गई है। तो इसमें हम पहले से वार्निंग इवैक्यूएशन, जैसे इवैक्यूएशन हुआ तो इवैक्यूएशन दोनों में काम आएगा, डिजास्टर में भी काम आएगा और अगर हॉस्टाइल अटैक है तो उसमें भी आएगा। तो बहुत से फीचर्स जो सिविल डिफेंस और डिजास्टर मैनेजमेंट के हैं, देयर आर सम एरियाज ऑफ कॉमनैलिटी जो कि हम उसमें यूज करेंगे। इसी के लिए हमने इस बार जो गृह मंत्रालय ने जो मीटिंग भी रखी थी तो उसमें एनडीएमए के मेंबर्स और सीईओ इन लोगों ने भी पार्टिसिपेट किया था, डीजी एनडीआरएफ ने भी पार्टिसिपेट किया था। अगर कल की बात करें तो आपने थोड़ी देर पहले समय सीमा का जिक्र किया, तो कोई समय सीमा है कि सुबह कब शुरू होगा और शाम तक चलेगा या कुछ घंटों का ये रहेगा? देखिए हमने एक औपचारिक तौर पे कहा है कि हम दोपहर के 4 बजे के आसपास शुरू करेंगे, लेकिन कितने समय के लिए करना है, एग्जैक्टली कब शुरू करना है, देखिए जैसे ब्लैकआउट भी करना है तो ईस्टर्न रीजन में शाम जल्दी हो जाती है, वेस्टर्न रीजन में शाम थोड़ी देरी है, तो उनको थोड़ी सी मतलब फ्रीडम है कि जितना 1 घंटा 1.5 घंटा आगे पीछे अगर करना चाहें तो उनके ऊपर है। ये गृह मंत्रालय की तरफ से हमारा कोई ये नहीं है कि मतलब कि आप इसी समय कीजिए या इतने ही ड्यूरेशन के लिए कीजिए, इसी के लिए कीजिए। ये क्या है कि सिविल डिफेंस जो है वो कंट्रोलर्स अपना निर्णय लें, स्टेट गवर्नमेंट अपना निर्णय लें कि क्या क्या उनके लिए इम्पोर्टेंट है, कितने समय के लिए कराना है। बेसिक है कि इट इज ए मॉक ड्रिल जिसे आपको सेल्फ लर्निंग करना है, लर्न करके उसको फिर इम्प्रूव करना है। जो कार्रवाई करने से आप ये जो ऑब्जेक्टिव्स हैं उसको अगर आप अचीव कर सकते हैं तो वो आप करें। चलते चलते आखिरी एक सवाल है कि जो लोग घरों में हैं, जिन्होंने कोई तैयारी इसकी नहीं करी है, जो परिवार में लोग हैं, जो दफ्तरों में काम कर रहे हैं, वो कल के लिए कैसे तैयार रहे? जैसा मैंने कहा कि इसमें पहला कदम तो है कि सिविल डिफेंस वॉलंटियर्स को इन्वॉल्व करना है, फिर बाद में ये जागरूकता फैलाएंगे कि जो वल्नरेबल एरियाज है वहां के जो सिविलियंस हैं उनको कैसे रिएक्ट करना है। तो अगर ये एक्सरसाइज वहां पे पहले हो चुका है तो वहां के सिविलियंस को आज के कल के दिन भी इन्वॉल्व कर सकते हैं। अगर सिविलियंस को कुछ पता नहीं है, पहले कभी ये एक्सरसाइज हुआ नहीं है, तो कल उनको इन्वॉल्व करने में थोड़ी तकलीफें आएंगी। लेकिन सो डिपेंडिंग अपॉन कि वो सीडी डिस्ट्रिक्ट ने उसकी पहले की तैयारी कैसी है, आज की क्षमता कैसी है, उस पर निर्णय करेगा कि कल वो किस हिसाब से इसका मॉकड्रिल का आयोजन करेंगे। बहुत बहुत शुक्रिया, बहुत बहुत धन्यवाद विवेक जी, आप हमारे स्टूडियो में आए, बहुत बहुत शुक्रिया। थैंक यू वेरी मच। अभी आप सुन रहे थे सिविल डिफेंस मॉक ड्रिल आपदा से निपटने की राष्ट्रव्यापी तैयारी पर चर्चा। इसमें भाग ले रहे थे गृह मंत्रालय में अग्निशमन सेवाएं, नागरिक सुरक्षा और गृह रक्षक के महानिदेशक विवेक श्रीवास्तव और पत्रकार अनिमेश सिंह। सुर्खियों में ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ರೀ ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ.

ಅಡಿ ಸೇರೆ